ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತದನಂತರ ಪ್ರಾಯೋಜಿತ ಕಾರ್ಯಕ್ರಮ ನೂ ಆಲ್ಗಿ ಫೋಲಿಯರ್ ಸ್ಪ್ರೇ ಮೂಡಿಬರಲಿದೆ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲಕ್ಕ, ಓ ಸುಬಣ್ಣ ಬಪ್ಪ, ಏನೋ ಮಳೆ ಬತ್ತದೆ ಅನ್ಕೊಂಡ್ಯ. ಆ ಚಂಕರಣ್ಣ ಎತ್ಕೊಂಡೋಗಿ ಅವನ್ ಶಿಷ್ಯ ರಾಜಣ್ಣ ತಂದ್ಕೊಟ್ಟಿ ಛತ್ರಿ ಇರೋದ್ರಿಂದ ಧೈರ್ಯವಾಗ್ ಬಂದ್ಬಿಟ್ಟಣ. ಈ ನೋಡೋ ಕಮಲಕ್ಕ, ಇನ್ ಛತ್ರಿ ಮಳೆಲ್ ನೆನಿಬಾರ್ದು ಅನ್ನೋ ಕಾರಣಕ್ಕೆ ಛತ್ರಿ ಹೊಸ ಛತ್ರಿ ತಂದ್ಕೊಟ್ಟಿನಿ ನಾನು. ಆ ಮಳೆ ಬಂದದೋ ಇಲ್ವೋ ಬಂದದೋ ಇಲ್ವ ಅಂತ ಯೋಚನೆ ಮಾಡ್ದನಂತೆ. ಮಳೆ ಬಂದ್ರೆ ಏನೋ ಛತ್ರಿ ಇಟ್ಕೋಬರಕಾಯ್ತಿಲ್ವೇ? ಬರ್ತೈತೆ ಹೋಗ್ತೈತೆ ಈಗ ಮಳೆ ಬಂದ್ರೆ ಛತ್ರಿ ಇಟ್ಕೊಂಡು ಬರೋದಾಯ್ತದೆ. ಹೋಗುವಾಗ ಏನಾದ್ರು ಪುನಃ ನಿನ್ ಶಂಕರಣ್ಣನ್ ಕಣ್ಣಿಗೆ ಛತ್ರಿ ಬಿದ್ರೆ ನೋಡಪ್ಪ, ಬತ್ತವನೆ ಯಾರನ್ನ ಕರ್ಕೊಂಡು ಕಾಳಪ್ಪನವ್ರೆ ಹೇಳಿಲ್ವೇ, ಅಲ್ಲೇ ನಿಮ್ಗೆ ಎಲ್ಲರೂ ಸೇರ್ಕೊಂಡಿರ್ತಾರೆ ಬನ್ನಿ ಅಂದ್ಬಿಟ್ಟು ಹೇಳಿದ್ರಿ. ಅಲ್ಲೇ ಹೇಳಿದ್ರಿ, ಬನ್ನಿ ಬನ್ನಿ ಬನ್ನಿ ಬನ್ನಿ. ಸುಬ್ಬಣ್ಣ ನಮಸ್ಕಾರಕ್ಕಪ್ಪ. ಏನಪ್ಪ ಪುನಃ ನಾಟಕದವ್ರನ್ನ ಕರ್ಕೊಂಡ್ಬಂದ್ಯಾ? ಏನ ಮೂರ್ ಜನ ಸೇರ್ಕೊಬಿಟ್ಟು ನನಗಿಂತ ಮೊದ್ಲೇ ಕಸಾಯ ಗಿಸೆ ಮಾಡ್ಕೊಟವ? ಇನ್ನೂ ಇಲ್ಲ ಬಾರಣ್ಣ, ಯಾಕೋಸಿ ಲೇಟ್ ಆಗ್ಬಿಟ್ಟು. ಈಗ ಸುಬ್ಬಣ್ಣ, ಕಮಲವ, ಈ ಕಾಳಪ್ಪನವರು. ನಮಸ್ಕಾರ ಕಾಳಪ್ಪನವ್ರೆ. ನಮಸ್ಕಾರ ಸುಬ್ಬಪ್ಪನವ್ರೆ. ನಮಸ್ಕಾರ. ಪಕ್ಕದ ಊರ್ನಾಗೆ ಕಮಲವ ನಾಟಕ ಕಲ್ಸಕ್ ಬಂದವ್ರೆ. ಗೊತ್ತಾಯ್ತು ನನ್ಗೆ ಹಿಂಗ್ ಬಂದವ್ರೆ ಅನ್ಬಿಟ್ಟು ಎದ್ನೋ ಬಿದ್ದ ಅಂತ ಓಡ್ದಿ. ಏನ್ ತಕ ಹಾರ್ಮೋನಿಯಂ ಪೆಟ್ಟಿಗೆ ನುಡಿಸ್ತಾ ಕೂತವ್ರೆ, ಕೇಳ್ಬೇಕು ನಾದವ ನೀನು. ಹೆಂಗಿದಾರ ಘಟ ನೋಡು. ಹಾ, ಆಮೇಲೆ ನೋಡದಲ್ಲೇ ಹೇಳ್ಬಿಡ್ಬೋದು ಹಾರ್ಮೋನಿಯಂ. ಈಗ ಯಾವ ಸ್ವಾಮಿ ನೀವು? ನಂದು ಪಾಂಡವಪುರ ಹತ್ರ ಮಾಣಿಕ್ಯಳ್ಳಿ ಅಂತ ಬುದ್ಧಿ. ಅದೇನೇ ಮಾಣಿಕ್ಯಳ್ಳಿ? ಅದ್ಯಾವ್ದು ಮಾಣಿಕ್ಯನಳ್ಳಿ ಅಂದ್ರೆ ಬುದ್ಧಿ? ಇಂಡಿಯಾದ ಕಳ್ಳಿಕೊಪ್ಪಲು ಅಂತ ಕರಿತಿದ್ರಂತೆ. ಅದಕ್ಕೊಂದ್ ಕತೆ ಇತ್ತಾ? ಬಹಳ ಕತೆ ಇದೆ ಬುದ್ಧಿ. ಹೇಳಿ ಹೇಳಿ. ಕಳ್ಳಿಕೊಪ್ಪಲು ಅಂತ ಕರಿತಿದ್ರಂತೆ. ಕಳ್ಳಿ ಕಳ್ಳಿ ಬೇಲಿ ಕಳ್ಳಿ ಕಳ್ಳಿ ಬೇಲಿ ಕಳ್ಳಿ ಏನೋ ಕೊಪ್ಪಲು ಕರಿತಿದ್ರಂತೆ. ಅದಕ್ಕೆ ಹಿಂದೆ ಈ ಮಹಾರಾಜರಿದ್ರೆ ನೋಡಿ, ಆ ಮಹಾರಾಜರ ಕಾಲದಲ್ಲಿ ಡಿ ಸಿ ಆಫೀಸಿಂದ ಈ ಚಲುರಾಜ ಸ್ವಾಮಿ ಮೇಲ್ಕೋಟೆ ಸ್ವಾಮಿ ದೇವರಿಗೆ ವೈರ್ಮುಡಿ ಉತ್ಸವ. ವೈರ್ಮುಡಿ ಉತ್ಸವ, ವೈರ್ಮುಡಿ ವೈರ್ಮುಡಿ. ನೋಡಿ ಜ್ಞಾಪಕ ಬಂತು. ಕೂತ್ಕಪ್ಪ ಇದಕ್ಕೆ ಆ ಡಿ ಸಿ ಆಫೀಸ್ ತಗೊಂಡೋಗಿ ಕಿರೀಟ ತಗೊಂಡು ಮಾಡಕ್ ಕೊಟ್ಟು ಆಗ್ತಿದ್ರಂತೆ. ಹಿಂದೆ ನಡಗೆಲ್ಲ ಹೋಗ್ಬೇಕಿತ್ತಲ್ಲ, ಆದ್ರೆ ಈ ಇದ್ರ ಮೇಲೆ ಹೋಯ್ತಿತ್ತಲ್ಲ ನೋಡಿ. ಆಗ ಬೆಳ್ಳಾಳಿ ಅಂತ ಛತ್ರ ಬರುತ್ತೆ ನಮ್ಮೂರ ಪಕ್ಕ, ಆ ಛತ್ರದಲ್ಲಿ ಇದ್ಕೊಂತಿದ್ರು. ಅಲ್ಲಿ ಎಲ್ಲ ಕೋಸಂಬರಿ ಆಳು ಮೂಳು ಊಟ ಮಾಡಿ ಜನಗಳ ಸಂತೋಷ ಪಡಿಸ್ಕೊಂಡು ಅಲ್ಲಿಂದ ಎಲ್ಲ ಹೋಗ್ತಿದ್ರು. ಪಕ್ಕ ನಮ್ಮ ಊರ್ ಪಕ್ಕದಲ್ಲೇ ಒಂದ್ 2 ಕಿಲೋಮೀಟರ್ ಆಯ್ತದೆ ನಮ್ದು ಕಳ್ಳಿಕೊಪ್ಪಲು ಅಂತ. ಆ ನಮ್ಮೂರ ಮೇಲೆ ಬಂದ್ಬಿಟ್ರು. ಬಂದ್ಬಿಟ್ಟು ನಮ್ಮೂರ ಆಚರಣೆಯಲ್ಲಿ ಒಂದು ಮಂಟಪ ಇದೆ, ಆ ಮಂಟಪದಲ್ಲಿ ಇಳಿಸೋದು ಒಂದು ವಾಡಿಕೆ. ಅಲ್ಲಿ ವೈರಮಿಡು ಇಳಿಸ್ಬಿಟ್ಟು ಪೂಜೆ ಗೀಜೆ ಎಲ್ಲ ಹಳ್ಳಿಯವ್ರು ಪೂಜೆ ಮಾಡ್ಕೊಂಡು ವ್ಯವಸ್ಥೆ ಮಾಡಿದ್ರು. ಮಾಡಾದ್ಮೇಲೆ ಹೋಗ್ಬೇಕಲ್ಲ, ಆಗ ವೈರಮುಡಿಯ ಕಿರೀಟವ ಎತ್ತಿಂಗ್ ಹಿಡಿಯಕ್ ಹೋಗ್ತಾರೆ. ಆ ಅರಳು ಮಾಣಿಕ್ಯದ ಒಂದು ಮುತ್ತು ಮಿಂಚ್ತಿತ್ತಲ್ಲ, ಅದು ಮಿಂಚ್ತಾ ಇಲ್ಲ ಅಲ್ಲಿ. ಅಲ್ಲ, ಇದೇನ್ರಯ್ಯ ಇಳುಕುವಾಗ ಮಿಂಚ್ತಾ ಇತ್ತು, ಈಗ ಎತ್ತುವಾಗ ನೋಡ್ರಪ್ಪ ಅಂತ ಹೇಳಿ ಎಲ್ಲರೂ ಬುದ್ಧಿವಂತರೆಲ್ಲ ಸೇರ್ಕೊಂಡ್ರು. ನಿಮ್ ಯಾರ್ಯಾರು ಬೋರೆಗೌಡನಿಗೆ ಹೇಳ್ರು, ಸಣ್ಣೇಗೌಡನಿಗೆ ಹೇಳ್ರು, ಎಲ್ಲಾಗ ಹೇಳ್ರು, ಯಜಮಾನರನ್ನ ಕರೆಸ್ಕೊಂಡ್ರು. ಎಲ್ಲ ಸೇರ್ಕೊಂಡ್ರು. ಹ್ಞೂ ಕರ್ರಪ್ಪ, ಏನ್ ನೋಡ್ರಪ್ಪ ಮಹಾರಾಜದ್ದು ಬಹಳ ಕಷ್ಟ ಕಣೆ ಹಂಗಿಂಗೇನ್ ಹುಡುಗದ್ರು. ಮಹಾರಾಜರಿಗೆ ವಿಚಾರ ಗೊತ್ತಾಯ್ತು, ಮೈಸೂರಿಂದ ಬಂದೇ ಬಿಟ್ರು. ಬಂದ್ಬಿಟ್ಟು ಅಲ್ಲಿ ನೋಡ್ತಾರೆ, ಹುಡುಕ್ತಾರೆ, ಕಿರೀಟ ಇಲ್ಲ, ಭೂಮಿ ಆಗಿದ್ರು ಕೂಡ ಸಿಗ್ತಾ ಇಲ್ಲ ಅದು. ಅದಕ್ಕೆ ಮಹಾರಾಜರು ಅದಕ್ಕೆ ಏನಂತ ಕಟ್ಟಿದ್ರು, ಕಳ್ಳಿ ಕೊಪ್ಪಲು ಅಂತಿದ್ದೆ, ಇದು ಮಾಣಿಕ್ಯದ ಅರಳು ಬಿದ್ದೋಗ್ಬಿಟ್ಟದೆ, ಇದು ಹೆಸರು ಉಳಿಬೇಕಾದ್ರೆ ಇದಕ್ಕೆ ಮಾಣಿಕ್ಯನಹಳ್ಳಿ ಅಂತ ಹೆಸರು ಕಟ್ಟಿ ಅಂತ. ಈಗ ಅದ ಹೆಸರು ಮಾಣಿಕ್ಯನಹಳ್ಳಿನೇ ಆಗ್ಬಿಟ್ಟದೆ. ಹಿಸ್ಟಾರಿಕಲ್ ಪ್ಲೇಸ್, ಓಹೋ ರಾಜಣ್ಣ ಕೇಳ್ಕೊಂಡಿಯಪ್ಪ, ಬಹಳ ಆನಂದವಾಗತ್ತೆ ಬುದ್ಧಿ. ಆಮೇಲೆ ಇರಿ ಕಾಡಪ್ಪನವ್ರ, ಇವ್ರು ಗುದ್ಲಿ ಎತ್ಕೊಂಡೈತಾರ ಅಲ್ಗೆ. ಎಲ್ಗೆ ಹೇಳಿ? ಮಾಣಿಕ್ಯನಪುರಕ್ಕೆ ನಿಮ್ಮೂರ್ಗೆ. ಬೇಡಿ ಬೇಡಿ, ಅಲ್ಲಿ ಅಲ್ಲೇ ಸಿಗ್ಲಿಲ್ಲ. ಅಗದು ಗಿದ್ವು, ಆಮೇಲೆ ಎಲ್ಲ ಬಿದ್ದಿರ್ಬೇಕು ಅಂದ್ಬಿಟ್ಟು ಅಗದ್ಬಿಟ್ಟೆ ಹೋಗಿ. ನೀನು ಶಂಕರಣ ಮಹಾರಾಜರಿಗೆ ಸಿಗದೆ ಇರೋದು ನಮಗ್ ಸಿಗ್ತದ? ಅಷ್ಟು ತಿಳ್ವಳ್ಕೆಲ್ಲ ನಿನ್ನ ಅದೃಶ್ಯದಲ್ಲಿ ಇದ್ರೆ ಬಂದ್ಬಿಡ್ತಾ. ಅದೇನೋ ಕೋಸಂಬ್ರಿ ಗಿಸಂಬ್ರಿ ಅಂತ ಎಲ್ಲ ಹೇಳಿದ್ರು ತಿನ್ನಕೊಂಡೈತಾನೆ. ಇನ್ನು ಈಗ ಸರಿಯಾಗಿ ಹುಡ್ಕವನೆ ಈ ಕಾಳಪ್ಪ ನೋಡಿದ್ರೆ ಬರೀ ಕೋಸಂಬರಿ ಗೀಸಂಬರಿ ಆನ ಏನ ಅಳು ಮುಳು ಅನ್ನೋದಕ್ಕೂ, ಇವನ್ ಅದನ್ನ ಹುಡ್ಕೊಂಡು ಹೋಗೋದಕ್ಕೂ, ಜೊತೆಲಿ ಕರ್ಕೊಂಡ್ ಬಂದಿರೋದಕ್ಕೂ. ಈಗ ಕಮಲವ್ವ, ನಮ್ ಕಾಳಪ್ಪನವರು ಮೂಲತಃ ಸ್ಕೂಲ್ ಮೇಸ್ಟ್ರಕವ. ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಟ್ರು ಅಂತ ಪುಣ್ಯಾತ್ಮರು ಇವರು. ಬರೀ ಆ ಮಾಸ್ಟರ್ ಮಾತ್ರ ಅಲ್ಲ, ನಾಟಕದ ಮೇಸ್ಟ್ರು, ಸ್ಕೂಲ್ ಮೇಸ್ಟ್ರು, ನಾಟಕದ ಮೇಸ್ಟ್ರು. ಗೊತ್ತಾಯ್ತಾ, ಊರ ಮೇಲೆ ಇವರು ನಾಟಕ ಕಲ್ಸಕ್ ಹೋಯ್ತಾರೆ. ಒಂದೊಂದು ಊರಲ್ಲಿ ಆರಾರು ತಿಂಗಳು ಮೂರ್ ತಿಂಗಳು ಉಳ್ಕೊಂಡು ನಾಟಕ ಕಲಿಸ್ತಾರೆ. ಈ ಸರಿ ನಮ್ಮೂರ್ಗೂ ಕರ್ಸ್ಕೊಬಿಟ್ಟು ಒಂದ್ ನಾಟಕ ಮಾಡಿಸ್ಬಿಡ್ತೀನಿ. ನೀನ್ ಒಂದ್ ಪಾತ್ರ ಮಾಡ್ತೀನಿ ಅಂತಿದ್ದಲ್ಲ, ನೀ ಕೊಟ್ರೆ ಮಾಡ್ತೀನಿ ಕಣ. ಒಳ್ಳೆ ಪಾತ್ರನೇ ಕೊಡಿಸ್ತೀನಿ ಬಿಡು, ನಮ್ಮ ಕಾಳಪ್ಪನವ್ರಿಗೆ ಹೇಳ್ಬಿಟ್ಟು. ಈಗ ನೋಡಪ್ಪ, ಈ ಮಾಣಿಕ್ಯನಹಳ್ಳಿ ಹೆಸರೇಂಗ್ ಬಂತು ಅನ್ನೋದಕ್ಕೆ ಒಳ್ಳೆ ಕತೆ ರಸವತ್ತಾಗಿ ಹೇಳಿದ್ರು. ಒಂದ್ ಹಾಡು ಬಿಡ ಕೇಳು. ನಾಟಕದವ್ರು ಬಿಡದೇ ಇದ್ದಾರಪ್ಪ. ಅವ್ರೇನೋ ಬಂದಿರೋ ಅತಿಥಿಗಳು, ಅವ್ರಿಗೆ ಹೇಳ್ತಾರ ಈಗ ಅದ್ ಸರಿ, ನಾವು ಚಾವಡಿ ತಾವ್ ಸೇರ್ಕೊಳಕ್ ಶುರು ಮಾಡಿ ಈ ಪಾಟಿ ದಿನ ಆಯ್ತು. ನಮ್ ಶಂಕರಣ್ಣ ಆ ಪಾಟಿ ನಾಟಕ ಮಾಡ್ತಾನೆ. ಒಂದ್ ಹಿಂಗ ಅಂದ್ಬಿಡ್ಲಿಲ್ಲ, ಒಂದು ಓದ್ಬಿಡ್ಲಿಲ್ಲ. ಈಗ ಅಲ್ಲಿಂದ ಇವ್ರ ಊರಿಂದ ಕರ್ಕ ಬಂದಿನಕಪ್ಪ, ಇವ್ರ ಊರಿಂದ ಇವ್ರ ನಾಟಕ ಕಲ್ಸಕ್ಕೆ ಪಕ್ಕದೂರ್ಗ್ ಬಂದವ್ರೆ. ನಡಕ ಓದೋನು ಹೊಟ್ಟೆ ಚೂರು ಕೊಡ್ತಾ ಕೂತದೆ ನನಗೆ. ಈಗ ಉಸಿರು ಬಿಟ್ಬಿಟ್ ನಾನು ಕಿರ್ಚಾಡ್ನ ನಾಟಕದಲ್ಲಿ ಸಾಹೇಬ್ ನಮ್ ಇವ್ ಕಾಳಪ್ಪನವ್ರು ಬಂದವ್ರು ಆಡ್ತಾರೆ ಸುಮ್ ಕೂತ್ಕೊ, ನಿನಗೆ ಕಷ್ಟ. ಅದಕ್ಕೆ ನನಗೆ ಕಾಳಪ್ಪನವ್ರೆ ಇನ್ನೊಂದು ಕಮಲವ್ವ, ಓ ನನಗೆ ಈ ನಾದ ಬೆಕ್ಕವ ಹಾರ್ಮೋನಿಯಂ ಪೆಟ್ಟಿಗೆ ಬಂದ್ರಿಯೇ ನನಗೆ ಬಾಯಿ ಬರೋದು. ಎತ್ಕೊಂಡು ಹೋಗಿದ್ದಿಲ್ಲ, ಅದೇನ್ ಮಾಡಿದೆ ಪೆಟ್ಟಿಗೆ ಪೆಟ್ಟಿಗೆ ಅದೇ ಆದ್ರೂ ನಾನ್ ನುಡ್ಸದ್ಕುವೆ ಕಾಳಪ್ಪನವ್ರು ದೊಡ್ಡಪ್ಪ ಲೆಗ್ ಹಾರ್ಮೋನಿಯಂ ಪೆಟ್ಟಿಗೆ. ಕಾಳಪ್ಪನವರು ಒಂದು ಆಡಾಡ್ಲಿ ಸುಮ್ಮನಿರಪ್ಪ. ನನ್ನೇನೋ ಗೌಡ್ರು ಕರ್ಕ ಬಂದ್ರಿ, ಏನೋ ನನಗೆ ಒಳ್ಳೇದ್ ಮಾಡ್ತಾರೆ ಅಂತ ಹೇಳಿ ಆಸೆ ಪಟ್ಟಿವ್ನಿ ಬುದ್ಧಿ. ಒಳ್ಳೇದು, ನನ್ನ ಆಡ್ಲು ಕೇಳ್ತಾ ಇದ್ರೆ ಆಡ್ಬಿಡ್ತೀನಿ, ನನ್ನ ಗುಣ ಎಲ್ಲ ಹೇಳ್ಬಿಡ್ತೀನಿ. ನನ್ನ ಚೆನ್ನಾಗಿ ನೋಡ್ಕೋಬೇಕು ಬುದ್ಧಿ ನೀವು. ಒಳ್ಳೆ ಆಡ್ಸ್ಕೊಡ್ತೀನಿ, ಒಳ್ಳೆ ಚೆನ್ನವನಿಗೂ ಒಳ್ಳೆ ಪಾತ್ರ ಕೊಡ್ತೀನಿ, ಕಮಲವನಿಗೂ ಕೊಡ್ತೀನಿ, ಸುಬ್ಬಪ್ಪನಿಗೂ ಕೊಡ್ತೀನಿ, ಎಲ್ರಿಗೂ ಒಳ್ಳೊಳ್ಳೆ ಪಾತ್ರ ಕೊಡ್ತೀನಿ. ನನ್ನ ಚೆನ್ನಾಗಿ ನೋಡ್ಕೋಬೇಕು. ಈಗ ಈಗ ಒಂದು ಪ್ರಶ್ನೆ ನಾ ಕೇಳ್ಬಿಡ್ತೀನಿ, ನೀವು ಚೆನ್ನಾಗಿ ನೋಡ್ಕೋಬೇಕು ಅಂದ್ರಲ್ಲ, ಇದಕ್ಕೆ ಏನೇನೋ ಬೇರೆ ಬೇರೆ ಅರ್ಥ ಕೊಡ್ತಾರೆ ನಮ್ಮ ಹಳ್ಳಿನಲ್ಲಿ. ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ಇನ್ನೇನೋ ವಿಶೇಷವಾಗಿ ನೋಡ್ಕೋಬೇಕು. ವಿಶೇಷವಾಗಿ ಊಟ ತಿಂಡಿ ಅದಿದ್ರೆ ಸರಿ ನೋಡ್ಕೊಂಡ್ರೆ ಪಾತ್ರ ಚೆನ್ನಾಗಿ. ನಮ್ಮ ನಾಟಕದ ಮೇಸ್ಟ್ರುಗಳು ನೋಡಿವ್ನಿ, ಅವ್ರ ಜೊತೆಲಿ ನಾನು ನಾಟಕನು ಕಲ್ತಿವ್ನಿ. ಸುಮಾರು ಜನ ಕಾಳಪ್ಪನವ್ರೆ ನೀವ್ ಹಿಂಗ್ ಹೇಳ್ತೀನಿ ಅಂತ ಬೇಸರ ಮಾಡ್ಕೊಳ್ಳಿ. ನೀವೇನೋ ವಿಶೇಷವಾಗಿ ನೋಡ್ಕೋಬೇಕು ಅಂತಂದ್ರೆ, ಕೆಲವರು ಒಂದ್ ಸ್ವಲ್ಪ ಈ ಬೇನ ಕೆಟ್ಟ ಅಭ್ಯಾಸಗಳು ಮಾಡಿ ಈಗ ಮೇಸ್ಟ್ರುಗಳು ಎಷ್ಟು ಜನ ಹೊಂಟೋಗ್ಬಿಟ್ಟು. ನಾಲ್ಕೈದು ತಿಂಗಳು ಇರ್ತೀನಿ ಅಂದ್ರೆ ಅವ್ರಿಗೆ ವಾಸ್ತವ್ಯ ಇರಕ್ಕೊಂದ್ ಜಾಗ ತಿಂಡಿ ಕಾಫಿ ಟೀ ಅಂತ ಹೇಳಿ. ನೀವ್ ಇವತ್ತು ನಮ್ಮೂರ್ಗೇನ್ ಬಂದಿದ್ರಿ, ಸರಿಯಾದ ಜಾಗಕ್ಕೆ ಬಂದಿದ್ರಿ. ಯಾಕಂದ್ರೆ ಈ ಹಟ್ಟಿನಲ್ಲಿ ಇವನು ಕಾಯಂ ಗಿರಾಕಿ. ಗಿರಾಕಿ ಅಂದ್ರೆ ಕಾಸು ಕೊಡೋಂಗಿಲ್ಲ, ಅದೇನೋ ಓದುವರ ದಾಸೋ ಅಂತಿದ್ದ. ಅಕೌಂಟ್ ಏನಿಲ್ಲ, ಒಟ್ನಲ್ಲಿ ಕಾಯಂ ಆಗಿ ಊಟ ತಿಂಡಿ ಟೈಮಿಂಗ್ ಬರ್ತಾನೆ. ಅದಕ್ಕೆ ನಿಮ್ಮನ್ನು ಕರೆಕ್ಟ್ ಆಗಿ ಕರ್ಕೊಂಡ್ ಬಂದವನೆ. ಈಗ ಒಂದು ಹಾಡು ಹೇಳಿ ಮತ್ತೆ ನಮಗ್ ಖುಷಿ ಮಾಡಿ ಆಮೇಲೆ ನೋಡುವ. ಈಗ ಕಾಳಪ್ಪನವ್ರು ನಾಟಕ ಆಡಿಸಿ ಊರ್ಗೆ ಹೊಟ್ಟಕ್ ಶುರು ಮಾಡಿದ್ಲೆ ಮಾಣಿಕಿನಹಳ್ಳಿ ಜೊತೆ ಹೊಟ್ಟಾಯ್ತು ನನಗೆ ಕಾಳಪ್ಪನವ್ರ ಜೊತೆ. ನಾನ್ ನಿನಗೆ ಹೇಳದ್ದೇನು ಅಂದ್ರೆ, ಗುದ್ಲಿ ಮಮ್ಟಿ ಆರೇಗಿರಿ ಓದ್ಕೊಂಡ್ಬಿಡೋದಕ್ಕೆ ಕೈ ಹಾಕಿವಿ ನೀನು ಕೋಸಂಬರಿ ಇಟ್ಕೋತಿದ್ಯಲ್ಲ. ಈಗ ಹಾಡು ಹೇಳಿ ಅಂದು. ಬಹಳ ಸಂತೋಷ ಆಗ್ಬಿಟ್ಟಿ, ನೀವು ಒಳ್ಳೆ ನಾಟಕನೇ ಆಡಿಸ್ತೀನಿ, ಒಪ್ಪದ ನಾಟಕನೇ ಕಲ್ಸ್ಕೊಟ್ಟು. ಆಯ್ತಾಯ್ತು, ಯೋಚನೆ ಮಾಡ್ಬೇಡಿ. ಈಗ ಒಂದು ಹಾಡು. ಕೊಲಲೈ ಪಾಂಡು ಕುಮಾರರಂ ದುರದೊಳ್ತ ಮಂದಿರಂ ಕೊಲಲೇ ಕೊಲದ ಬಿಟ್ಟೊಡೆನಂ ಕೊಲದ ಬಿಟ್ಟೊಡೆನಂ ಆ ಕೌರವೇಶ್ವರನು ಇಳೆಯೋಳ್ ಸಂಪತ್ತಿಲ್ಬಾಲ್ವನೆ ಚಲದಿಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಆನಂದವಂ ಸಲ್ಲಿಸಲಾಗಲ್ಕೆ ಘೋರ ಪಾರ್ಥನ ಸರಕೆ ನಾಂ ತುತ್ತಾಗಲೇ ನಾಂ ಸಾಗಲೇ. ಸನ್ನಿವೇಶ ನನ್ನ ಹಿಂಗೆ ಮುಟ್ಟು ಆಳ ಚೆನ್ನಾಗಿ ಆರಿಸ್ಕೊಡ್ತೀನಿ, ಜೊತೆಗೆ ಹಾರ್ಮೋನಿಯಂ ಪೆಟ್ಟಿಗೆ ಹಾರ್ಮೋನಿಯಂ ತರಿಸ್ಕೊತೀನಿ, ಎಲ್ಲಾನು ಮಾಡ್ತೀನಿ, ನಿಮ್ಗೆ ಕೊನೆ ಕಲಾಮಂದಿರ ಕರ್ಕೊಂಡೋಗಿ ಆರಿಸ್ತೀನಿ ನೀವು ಕಲಿಯೋದಾದ್ರೆ. ಮೈಸೂರಿಗೆ, ಮೈಸೂರಿಗೆ ಆಗ್ಲಿ ಮಂಡ್ಯದಲ್ಲಿ ನಾಟಕ ನೋಡಿನಿಕಪ್ಪ ಮೈಸೂರಲ್ಲಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಈಗ ನಿಮ್ಮೂರ್ ಕಡೆ ಕೃಷಿ ಎಲ್ಲ ಹೆಂಗೆ ಕೊಡ್ರೆ? ಕೃಷಿ ಬಹಳ ಚೆನ್ನಾಗಿ ಬೆಳಿತಾರೆ, ತೋಟ ಅದಕ್ಕಪ್ಪ ರಾಗಿ ಬೆಳಿತಾರೆ ತೋಟ ಅದೇ ಮಾಣಿಕ್ಳಿ ಅಂತ. ತರಕಾರಿ, ತರಕಾರಿಲಿ ಬಹಳ ಫೇಮಸ್ ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ, ಇದು ಬೀನಿಸು, ಟೊಮ್ಯಾಟೊ ಬಹಳ ಯಥೇಚ್ಛವಾಗಿ ಬೆಳಿತಾರೆ. ಆಮೇಲೆ ಹೂ ಯಥೇಚ್ಛವಾಗಿ ಬೆಳಿತಾರೆ. ಹೇಳ್ತು ಅಂದ್ರೆ ಮೈಸೂರೇ, ಬೆಳಿಗ್ಗೆ ಎದ್ದು 5 ಗಂಟೆ ಕಾಲ ಮೈಸೂರಲ್ಲಿ ಇರ್ತಾರೆ, 7 ವರೆಗೆ ಎಲ್ಲ ಅಲ್ಲೇ ಊರು ಬಂದ್ಬಿಡ್ತಾರೆ. ಈಗ ನೀವೇನೆಲ್ಲ ಬೆಳೆದಿದ್ರಿ? ನಾನೇನ್ ಮಾಡಿದೆ ಬುದ್ಧಿ, ನೀರಿಲ್ಲ, ನೀರಿಲ್ದಿರೋದಕ್ಕೆ ಈ ಮುಂಗಾರಲ್ಲಿ ಒಂದಷ್ಟು ದ್ವಿದಳ ಧಾನ್ಯ, ಒಂದು ಕಾಳು ಕಡ್ಡಿ, ಕಾಳು ಕಡ್ಡಿ ಬೆಳೆಸಿ ಇರೋ ಈ ತೆಂಗಿನ ಸಸಿಗಳಿಗೆ ನೀರು ಪಾರ ಊರಿಂದ ತಂದು ಇಕ್ಕತ್ತಾನೆ, ನೀರಿಲ್ಲ ಬಹಳ ಕಷ್ಟ, ಗೋಟ್ ಪ್ರದೇಶ ಏನು ಸ್ವಲ್ಪ ಬೆಳಕತ್ತೀನಿ. ಈಗ ಮುಂಗಾರಿಗೆ ಕಾಲುವೆ ನೀರು ಬಿಟ್ಟವ್ರೆ, ಹೇಮಾವತಿ ನೀರ ಮೋಟರ್ ಮಡಿ ಕಡಿವಿನಿ ಶಿವ ಅಂತ. ಎಷ್ಟು ಎಕರೆ? ಒಂದು 3/4 ಎಕರೆ ಮಾಡ್ತೀನಿ ಬುದ್ಧಿ. ನಾನು ನಾಟಕಕ್ಕೆ ಹೋಗ್ಬಿಟ್ಟು ನಿದ್ರೆ ಗೆಡ್ತೀನಿ, ಇಲ್ಲಿ ಗೇಯಕಾದಲ್ಲಿ ಭೂಮಿಲಿ. ಈಗ ನಾಟಕ ಏನು ಅಷ್ಟಾಗಿ ಆಡ್ತಾ ಇಲ್ವಲ್ಲ? ಅದಕ್ಕೆ ಆಡ್ತಾರೆ ಆಡ್ತಾರೆ ಬುದ್ಧಿ, ನಿಂತುಕವೇ ಅದಕ್ಕೆ ಕಡಪ್ನವ್ರೆ. ಕೊರೋನಾ ಯಾವ್ದು ಕಾಯಿಲೆ ಬಂದಿದ್ದಂತೆ, ಕೊರೋನಾ ಕೊರೋನಾ ಅದಿರ್ಲಿ ಗೌಡ್ರೆ, ಹೇಳಿ ಬಂದಿದ್ದು ಒಳ್ಳೇದಾಯ್ತು. ನಾನು ಯಾಕೆ ಕೃಷಿ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ, ಇವ್ ನಿಧಾನಲ್ಲ ಈ ಸಂಕ್ರಣ್ಣ ಹೇಳಿ, ಇವನೊಂದು ಚಾಳಿ ಏನ್ ಗೊತ್ತಾ, ನಾಟಕನೇ ಮುಖ್ಯ, ಕೃಷಿ ಎರಡನೇದು, ಮೂರನೇದು, ನಾಲ್ಕನೇದು ಅನ್ನೋ ತರ. ಕಲೆ ತುಂಬದಿಲ್ಲ ಬುದ್ಧಿ, ತುಂಬದಲ್ಲ. ಸರಿ ಸರಿ, ಹೊಟ್ಟೆಗೆ ಏನ್ ಮಾಡ್ಬೇಕು? ಹೊಟ್ಟೆಗೆ ಕಲೆ ಆದ್ರೆ ಅದೇ ವೈತನೆ ಆಡ್ಕಂಡಿ. ಈಗ ಹಂಗಾರೆ ಕಳಪ್ನವ್ರೆ, ಇವ್ರು ಅಂತಿರೋದು ಹೆಂಗೆ ಅಂದ್ರೆ, ಈಗ ನೀವು ಹೇಳಿದ್ರಿ ನಾಟಕನು ಕಲಿಸ್ಕೊಂಡು ನಾನು 1.5 ಎಕರೆ ಅದೇ 1.75 ಎಕರೆ ಹೆಂಗ ಮಾಡ್ಕೋ ಹೋಯ್ತವನಿ ಅಂತ. ನಂದು ಐತೆ 1-5 ಎಕರೆ, ಸರಿಯಾಗಿ ಕೆಲಸ ಮಾಡಕ್ಕಿಲ್ಲ ಅಂತ. ಇವ್ರು ಬರೀ ನಾಟಕದಲ್ಲೇ ನಿಂತಿರ್ತಾನೆ ಅಂತ ಇವ್ರು ನನ್ನ ಆಡ್ಕೊಳ್ಳೋದು. ನೀವು ಹೊಸ ಬುದ್ಧಿ ಹೇಳಿ ಇವ್ರಿಗೆ. ಇಪ್ಪ ನಿಮ್ ಪಕ್ತಲವನೆಲ್ಲ ಈ ರಾಜಣ್ಣ ಹೊಸಿ ಒಂದು ಆಡ್ಕೊಳಕ್ಕಿಲ್ಲ ನನ್ನ. ಸುಮ್ಮನಪ್ಪ, ಚೆನ್ನಾಗಿ ನಾಟಕ ಮಾಡ್ತೀನಿ. ಅವ್ರಿಗೆ ಯಾವ್ದಾರ ಒಂದು ಬೃಹನ್ ಒಳ್ಳೆದ ಒಂದು ಪಾತ್ರ ಕೊಟ್ಬಿಡಿ. ಕೊಡೋಣ ಯಾವ್ದು ಅವ್ರಿಗೆ ಯಾವ್ದು ಬಿಟ್ಟದೆ, ಲಕ್ಷ್ಮಿ ನೋಡ್ತೀನಿ, ಸಾರೀರ ನೋಡ್ತೀನಿ, ಆಳ್ ನೋಡ್ರ ಹಂಗೆ ಸಾರೀರ ಬೀಳ್ತೇನೆ ನಾನೇ ಮಣ್ಮ. ರಾಜಣ್ಣ ಈಗ ಒಂದು ಆಡಳಿ ಆಗಾರೆ ಒಂದು ನಿಮ್ಮ ಶಾರೀರ ನೋಡೇ ಬಿಡವ. ಸುಬ್ಬಣ್ಣ, ಈ ಶಂಕರಣ್ಣ ನಾವ್ ಕಾಲ ಎಳಿತೀವಿ ಅಂತನ್ಬಿಟ್ಟು ಪರ ಊರ್ನವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ನಮ್ಗೆ ಬುದ್ಧಿ ಏನಾರ ಸುಳ್ಳು ಹೇಳ್ತಾ ಇದ್ದಾನವ. ಈಗ ಒಂದ್ ಪಾತ್ರ ಕೊಡಿ ಅವ್ರಿಗೆ ಅಂತಂದೆ. ಈಗ ನಮ್ಮ ಕಾಳಪ್ಪ ಮೇಸ್ಟ್ರು ಏನಂದ್ರು, ಅಷ್ಟು ಶಾರೀರ ನೋಡ್ತೀನಿ, ಬರೀ ಶರೀರ ಇದ್ರ ಆಗಾಕಿಲ್ಲ. ಶಾರೀರ ಅಂದ್ರೆ ಲೆಗ್ ಹಾರ್ಮೋನಿಯಂ ಪೆಟ್ಟಿಗೆ ಶ್ರುತಿ ಹಿಡಿತಾರೆ, ಇಷ್ಟನೇ ಮನೆ ಅಂತ ಕಪ್ ಮನೆ ಸಪಾಸ ಹಿಡಿತಾರೆ, ಅದ್ರಲ್ಲಿ ಇವಂದು ಕೂತ್ಕೋಬೇಕು ಶ್ರುತಿ. ಕೂತ್ಕೋತದೆ ನಮ್ ರಾಜಣ್ಣಂದು ಕೂತ್ಕೋಬೇಕು, ಸುಮ್ಮನೆ ಚೇರ್ ಮೇಲೆ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ನಮ್ದು ಶಂಕರಣ್ಣ ಕಣ್ಣು ಹೇಳಿ ಕಾಳಪ್ಪನವ್ರೆ, ಸಕ್ನಿ ಪಾತ್ರ ಒಳ್ಳೆ ಸರಿಯಾಗಿ ನೋಡಿ. ನೀವು ಸುಬ್ಬಣ್ಣರೇ ಕೃಷ್ಣ ಕೊಡ್ತೀನಿ, ಸಕ್ನಿ ಕಣ್ರಿ, ಸಕ್ನಿ ಕರ್ಣ ಕಣ್ರಿ, ಇಲ್ಲಿ ಲೇಡೀಸ್ ಏನು ಬೇಡ, ದ್ರೌಪದಿ ಮಾಡಿಸ್ಬಿಡ್ತೀನಿ ಪಾತ್ರ ಹಂಚಿಕೊಂಡು. ಕುರುಕ್ಷೇತ್ರ ಮಾಡಿಸಿರಿ, ಕುರುಕ್ಷೇತ್ರನೇ ಮಾಡ್ಬಿಡ್ಮ, ಹಾಡು ಹೇಳ್ತೀನಿ ಅದು ಜಾಪ್ ನಿಮ್ಗೆ ಇಡ್ತದ ನೋಡಿ, ಒಂದು ಆಡ್ಬಿಡಿ. ಧರ್ಮಕ್ಕೆ ತೊಡಿಸಿದ ಸಂಕೋಲೇ, ಇದು ಯಾರ ಸಾಪದ ವಿಧಿಲೀಲೆ, ಇದು ಯಾರ ಸಾಪದ ವಿಧಿಲೀಲೆ. ದುರ್ಯೋಧನ, ದುರ್ಯೋಧನ ಬಲಿ ಕೊಡುವೆ, ಬಲಿ ಕೊಡುವೆ ಕೌರವರ ಭಾರತದ ನೆಪದಲ್ಲಿ, ಗಾಂಧಾರಿ ಕಣ್ಣೀರು ಹರಿಯುವ ನೆಪದಲ್ಲಿ, ಹರಿಯುವ ನೆಪದಲ್ಲಿ. ದುರ್ಯೋಧನ ಮೋಸ ಜೂಜಿನಲ್ಲಿ ನೀ ಪಾಂಡವರ ಸೋಲಿಸಿದೆ, ಮೋಸ ಜೂಜಿನಲ್ಲಿ ನೀ ಪಾಂಡವರ ಸೋಲಿಸಿದೆ, ಉಣಲು ಅನ್ನ ಕೊಡದ ನೀ ಕಾಡಿಗವರ ಹಟ್ಟಿದೆ, ಅದನ್ನು ನಾನು ಮರೆತನೆ. ಇಲ್ಲ ಇಲ್ಲ, ಅದನ್ನು ನಾನು ಮರೆತನೆ, ನಿನ್ನ ವಂಶ ಬಿಡುವೆನೆ, ಮಾಡಿದ ಮೋಸಕ್ಕೆ ಮೋಸವನೇ ಮಾಡುವೆ, ನಾ ಮೋಸವನೇ ಮಾಡುವೆ, ಬಲಿ ಕೊಡುವೆ, ಬಲಿ ಕೊಡುವೆ ಕೌರವರ ಭಾರತದ ನೆಪದಲ್ಲಿ, ಗಾಂಧಾರಿ ಕಣ್ಣೀರು ಹರಿಯುವ ನೆಪದಲ್ಲಿ, ಹರಿಯುವ ನೆಪದಲ್ಲಿ. ದುರ್ಯೋಧನ ತುಂಬಿದ ಸಭೆಯಲ್ಲಿ ಸೀರೆಯನ್ನು ಸೆಳೆಸಿದೆ, ತುಂಬಿದ ಸಭೆಯಲ್ಲಿ ಸೀರೆಯನ್ನು ಸೆಳೆಸಿದೆ, ಏಡಿಯಂತೆ ಪಾಂಡವರ ಸಭೆಯೊಳಗೆ ಕೂರಿಸಿದೆ, ಏಡಿಯಂತೆ ಪಾಂಡವರ ಸಭೆಯೊಳಗೆ ಕೂರಿಸಿದೆ, ಅದನ್ನು ನಾನು ಮರೆತೇನೆ. ಅದನ್ನು ನಾನು ಮರೆತೇನೆ, ನಿನ್ನ ವಂಶ ಬಿಡುವೆನೆ, ಮಾಡಿದ ಮೋಸಕ್ಕೆ ಮೋಸವನೇ ಮಾಡುವೆ, ಮೋಸವನೇ ಮಾಡುವೆ. ದುರ್ಯೋಧನ ನೋಡುತ್ತಿರು, ಮುಂಬರುವ ರಣರಂಗದಲ್ಲಿ ಈ ಶಕುನಿಂದ ನಿನಗಾಗುವ ಪ್ರಶ್ಚಾತ್ತಾಪವನ್ನು ಕಾಯುತ್ತಿರು, ನೋಡುತ್ತಿರು. ಬಹಳ ಚೆನ್ನಾಗದೆ ಕಳಪ್ನವ್ರೆ, ಏನ ನನಗೆ ಇನ್ನೇನೋ ಕಣ್ಣಲ್ಲಿ ನೀರೇ ಬಂದ. ನಿಮ್ ಕೈ ಆರ ತಿನ್ ಬಿಡಿಬಿದೆ, ಕೊಡ್ತೀನಿ, ಹೇಳ್ಕೊಡ್ತೀನಿ, ಬೇರೆ ಪಾತ್ರ ಚೇಂಜ್ ಮಾಡ್ರಿಯಾಡ್ತೀನಿ. ಅದರಲ್ಲಿ ಇಂತ ಆಡಿದವರಪ್ಪ ಇರಪ್ಪ, ಯಾವ್ದಾರಾಗ್ಲಿ ಒಪ್ಕೋಬೇಕು ನೀನು. ಈಗ ಆಯ್ತು, ಒಪ್ಕೋತೀನಿ. ಈಗ ನೀವು ಆಡದ್ರಲ್ಲ ಆಡು, ಸಕ್ರಿ ಆಡ್ಕೊಂಡ್ಬಿದ್ದಿ. ಇರ್ಲಿ, ನಾನು ಒಂದ್ ಹೇಳಕ್ ಬಂದಿ ಆಡ್ಲಿ. ನಗ್ತಾ ಇದ್ದೆ ಸಕುನಿ ತರ, ಈಗ ಸ್ಪಂದಿಸ್ಬೇಕಲ್ಲ ನಾನು. ಈಗ ಕಾಳಪ್ಪನವ್ರೆ, ಈ ಪೌರಾಣಿಕ ನಾಟಕಗಳಲ್ಲಿ ಪ್ಯೂರ್ ಅಂತಾರಲ್ಲ, ಹೇಳಿದ್ರಲ್ಲ ನೀವು ಕೊಲಲೆ ಅಂದ್ರಲ್ಲ, ಅದು ಪ್ಯೂರ್ ಪ್ಯೂರ್. ಇದು ಓಸಿ ಇದು ಬಿಡಿ, ಅದ್ಭುತ ಕನ. ಏನ್ ಕಮಲವ, ಈಗ ಕಮಲವ ಸೆರ್ಗ ತಕೊಂಡ್ಲು ಒಸಿ ಒರ್ಸ್ಕೊಳಕ್ಕೆ ಕಣ್ಣೀರ, ಅಷ್ಟರಲ್ಲಿ ನೀವು ನಿಲ್ಲಿಸ್ಬಿಟ್ರಿ, ನಿಂತೋಯ್ತು ಕಣ್ಣೀರು. ಇರ್ಲಿ ನೋಡಪ್ಪ, ಈಗ ಇವ್ರ ಬಗ್ಗೆ ಈಗ ನನಗೆ ಜ್ಞಾಪಕ ಬಂತು. ಇವರು ಹಾಡುಗಳನ್ನ ಕಟ್ಟದು, ಆಮೇಲೆ ಕತೆ ಮಾಡ್ತಾರಂತೆ. ಓ, ಅದು ಉಂಟಾ? ಸನಿ ಕತೆ ಮೈತಿನಿ, ಆಮೇಲೆ ಭಾವಗೀತೆಗಳು. ಕಾಪಾಡಪ್ಪ, ನಾವು ಗಿದ್ರಿಗೆಟ್ ಬಂದೆ. ಅಯ್ಯಯ್ಯೋ, ಸ್ವಾಮಿ ಕತೆ ಹೋಗಿದ್ದೆ. ಬಿಡಿ, ಒಳ್ಳೇದಾಯ್ತದೆ ಸ್ವಾಮಿ ಶನಿದೇವರು. ಅಯ್ಯೋ, ನಮ್ಮಪ್ಪ ಕಾಪಾಡಪ್ಪ. ಆಮೇಲೆ ದೇವ್ರ ನಾಮನು ಆಡ್ತಾರನ್ ನೋಡು. ಹಾ, ದೇವ್ರ ನಾಮಗಳು, ಪುರಂದರದಾಸರದ್ದು ದೇವ್ರ ನಾಮ, ಕನಕದಾಸರದ್ದು ಎಲ್ಲ ಆಡ್ತೀರಿ. ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ, ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ, ನಟವಿಲವಿಟ ಕೀರ್ತಿ ನಟವಿಲವಿಟ ಕೀರ್ತಿ ಕಾರುಣ್ಯಮೂರ್ತಿ, ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ, ಗುರುವೇ ಗುರುವೇ, ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ. ಶ್ರೀಕಾಂತ ನೋಲಿಸುವುದು ಸಾಕಾಗಲಿಲ್ಲೆಂದು, ಶ್ರೀಕಾಂತ ನೋಲಿಸುವುದು ಸಾಕಾಗಲಿಲ್ಲೆಂದು, ಏಕಾಂತ ಬಯಸಿದೆಯೋ, ಏಕಾಂತ ಬಯಸಿದೆಯೋ ಗುರು ರಾಘವೇಂದ್ರ, ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ, ಗುರುವೇ ಗುರುವೇ ಗುರುವೇ ಗುರುವೇ. ಕಮಲವ್ವ, ಇವ್ರು ಆಡುವಾಗ ಕೈ ನೋಡ್ದ, ಇವ್ರದ ಹಾರ್ಮೋನಿಯಂ ಪೆಟ್ಟಿಗೆ ನುಡಿಸ್ತಾರಲ್ವ, ಹಂಗಿಂಗ್ ಅಂತ ಕೂತಾರೆ. ಆ ಬಿರಳುಗಳು ಹಾರ್ಮೋನಿಯಂ ಪೆಟ್ಟಿಗೆ ಇಲ್ದಿದ್ರು ಹಿಂಗಂತ ಕೂತವೆ. ಅಂದ್ಮೇಲೆ ಇವರು ಪರಾಕಾಯ ಪ್ರವೇಶ ಅಂತಾರಲ್ವ, ಅದೊಳಗಡೆ ಮುಳುಗೋಗ್ಬಿಡೋದು. ಹಂಗ್ ಮುಳುಗೋಯ್ತಾರ ಕವ ಇವರು. ಈಗ ಇವ್ರೆ ಹಿಂಗ್ ಆಡ್ತಾರಲ್ಲ, ಇನ್ನು ನಿನ್ನಂತವ್ರಿಗೆ ಹೇಳ್ಕೊಟ್ಬಿಡ್ರಿ, ಹಂಗ ಆಡ್ಬೋದು ನೀನು. ಫಸ್ಟ್ ಹಂಗ ಆಡೋಣ ನೀನು, ಈಗ ತಿನ್ನಲ್ಲ ಆದ್ರೆ ಶಕುನಿ ಕೊಟ್ಬಿಟ್ರು ಕವ. ಅದೇನ ಅಂತ ಹಾಡುಗಳು ಬರೀ ಮಾಡಪ್ಪ, ಅದಕ್ಕೆ ಪರಕಾಯ ಪ್ರಯಾಸ ಮಾಡು. ಇಲ್ಲ ನನಗೆ, ಈಗ ನಾಟಕ ನಾವು ಮಾಡಕ್ಕೆಲ್ಲ ಎಲ್ಲ ಮಾಡ್ಕತೀವಲ್ಲ, ಆಮೇಲೆ ಪಾತ್ರಗಳು ಹಂಚುವಾಗ ಹೋಗಿ ಅದಕ್ಕೆ ನಾನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳುದ್. ನಾನು ನೋಡ್ಕೊತೀನಿ ಯಾಕೆ, ಈಗ ಸುಬ್ಬಣ್ಣ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ನೋಡಪ್ಪಗಳೇ, ಊಟ ನಮ್ಮ ಕಮಲಕ್ಕನ ಮನೆ ಹೆಂಗೂ ಅದೇ ಊಟ ಹಾಕ್ಸು ಅಲ್ಲ ಕವ. ನಾನು ಹೇಳೋದು ಕವ, ಈಗ ನಮ್ಮ ಮನೆಯಲ್ಲಿ ಊಟ ಹಾಕ್ದೆ ಇದ್ ಮಾಡ್ಬಿಟ್ಟವ ನಾವು ಊಟಕ್ಕೆ ಮಾಡ್ತೀವಿ. ಈ ನಾಟಕ ಗಿಟ್ಕ ಕಲಿಯುವಾಗ ನಾವು 5 ಗಂಟೆ 5.5 ಗಂಟೆಗೆ ನಾವು ಶುರು ಮಾಡ್ಕೋತೀವಿ ಪ್ರಾಕ್ಟೀಸ್. ಆದ್ರೆ ಈಗ ಕೊರೋನಾ ಇರೋದ್ರಿಂದ ಈಗಿಲ್ಲ, ಉಸಿ ನಿಲ್ಲಿಸ್ತೀವಿ. ಆಯ್ತಾ ಅಲ್ಕಡ ಮರಯ್ಯ, ನೀವು ಶುರು ಮಾಡ್ಕೋ ಪ್ರಾಕ್ಟೀಸ್ನ, ಪಕ್ಕದಲ್ಲಿ ಬಾವಿ ನೀರ್ ಸೇರ್ಕೊಟ್ರ ನಾನು ಅದ್ ಮಾಡಪ್ಪ ನೀನು ಒಳ್ಳೇದು ಅಕ್ಕ ಬೇಕಾ ಅಕ್ಕ ಬಿಂದಿಗೆ ಕೊಟ್ಬಿಡ್ತೀನಿ ಬಿಡ್ ನಿನ್ಗೆ ಹೊಸ್ದಾಗ ತಾ ಕೊಟ್ಬಿಡ್ತೀನಿ ಸೇದಿ ಸೇದಿ ತಂದು ತುಂಬುವೆ. ಕಮಲವ್ವ ನಾಟಕ ಕಲಿಯುವಾಗ ಮದ್ ಮಧ್ಯ ಟೀ ಬೇಕವ ನಮ್ಗೆ ಟೀ ಬೇಡವ ಅದಕ್ಕೆ ನಾನು ನಿನ್ಗೆ ಹೇಳೋದು ಅದ ಏನ್ ದುಡ್ಡು ಖರ್ಚು ನಾ ಕೊಟ್ಬಿಡ್ತೀನಿ ಬರ್ಕೊಳ್ವೆ ಹೇಳಿ. ಈಗ ನಿಮ್ಮಂತ ಕಲಾವಿದ್ರು ನಮ್ಮೂರಿಗೆ ಬಂದು ನಾಟಕ ಆಡ್ಸಿದ್ರೆ ನಮ್ಗೆ ಖುಷಿ ಆಡ್ಸ್ಕೊಡ್ತೀನಿ ಬಿಡಿ. ಇವನ್ಗೆ ಸದ್ಯಕ್ಕೆ ಶಕುನಿ ಪಾತ್ರನ ಇರ್ಲಿ ಒಸಿ ನಗ್ತಾ ಇದ್ದಾನೆ ಹೇಳ್ತೀನಿ ತಡಿಲ್ಲ ಪಾತ್ರ ಏನಾದ್ರು ಬದಲಾವಣೆ ಮಾಡ್ಬೇಕಾ ಒಂದು ಕರಾರ ಆಗ್ಬೇಕು ನೋಡ್ತೀನಿ ಬುದ್ಧಿ ಅವ್ರ ಅಲ್ಲ ಕೇಳಿ ಕರಾರ ಆಗ್ಬೇಕು ಏನಿದ್ರು ನೀವು ನಮ್ಮ ಊರ್ನಾಗೆ ಎಷ್ಟು ದಿನ ನಾಟಕ ಕಲಿಸ್ತಿರೋ ಅಷ್ಟು ದಿನಾನು ಊಟಕ್ಕೆ ಇವು ನಟಿಯಾಗಿ ವ್ಯವಸ್ಥೆ ಸರಿ ಹಂಗಿದ್ರೆ ಇವನ್ ಕೇಳದಂತ ಪಾತ್ರ ಸರಿ ಬುದ್ಧಿ. ಅದ್ಬಿಟ್ಟು ಕಮಲಕ್ಕ ಟೀ ಚೆನ್ನಾಗಿ ಮಾಡ್ತಾಳೆ ಅಂತ ಅವ್ರ ಟೀಯಿಂದ ಟೀ ರಾಜಣ್ಣ ಇನ್ನೇನು ತರಕಾರಿ ಬೆಳೆದವ್ರೆ ಅನ್ಕೊಂಡು ಅವ್ರ ಮೂರ ಅವ್ರ ತೋಟ ತರಕಾರಿ ಹಿಂಗ್ ಮಾಡ್ಬಿಟ್ಟು ಇವನು ನಾನು ಎಲ್ಲಾನು ವಹಿಸ್ಕತ್ತೀನಿ. ಇವ್ರು ಸುಮ್ನೆ ನಮ್ ಮಾಮೂಲಿ ನಮ್ಮ ಹಿಂಗೆ ಮಾತಾಡೋದು ಇವ್ರೆಲ್ರು ನೀವೇನ ಅದ್ರ ಬಗ್ಗೆ ಹೊಸ್ದಾಗ ಬಂದಿದ್ರಿ ತಲೆ ಕೆಡಿಸ್ಕೊಬಿಟ್ಟಿದ್ದೆ. ನಾನಿರುವಾಗ ನಾನಿರೋವರ್ಗು ಮೇಷ್ಟ್ರು ಅಂದ್ರೆ ನನಗೆ ದೇವ್ರಿಗೆ ಸಮಾನ. ಯಾಕೆ ಅಂದ್ರೆ ನಾಟಕದ ಹುಚ್ಚು ನನಗೂ ಅದಕ್ಕೆಲ್ಲ ನಿಮ್ನ ಹುಡುಕ ಬಂದ್ಬಿಟ್ಟು ನೀವ್ ಇಲ್ಲಿ ಆಡಿ ಪಾತ್ರ ಸರಿ ಒಳ್ಳೇದು ಬಂದ್ಬಿಟ್ರೆ ನನಗೆ ಗಿರಾಕಿ. ನಾನ್ ನಿಮ್ಗೆ ಒಳ್ಳೆ ನಾಟಕ ಆಡಿ ಕಲ್ಸ್ಕೊಟ್ಬಿಟ್ರೆ ಪಕ್ಕದವರು ನನ್ ಕರ್ಕೊಂಡು ನಿಜ ನಿಜ ಅವ್ರು ಚೆನ್ನಾಗಿ ಆಡ್ತೀನಿ. ಹಂಗಾರಂಗೆ ವರ್ಷದಲ್ಲಿ ಸುಮಾರು ದಿನ ಹಿಂಗೆ ನೀವು ಕಾಲ ಕಳಿತೀರಿ ಎಲ್ಲಿ ಬುದ್ಧಿ ಈ ನಾಟಕ ಆಡಿಸ್ಕೊಂಡು ವ್ಯವಸಾಯ ಮಾಡ್ತೀನಿ. ಊರವರು ನಿಮ್ಗೆಲ್ಲ ಊರವರು ನೀವು ಎಲ್ಲ ಚೆನ್ನಾಗಿ ನೋಡ್ತೀನಿ ಇನ್ನು ನಿಮ್ ಅನುಭವ ನಿಮ್ಮ ವ್ಯವಹಾರ ನೋಡ್ತಾ ಇದ್ದೀನಿ. ನಾ ತಗೋತೀನಿ 45,000 ತಗೋತೀನಿ ಒಂದ್ 5 ಪಲ್ಲ 6 ಪಲ್ಲ ರಾಗಿ ತಗೋತೀನಿ. ಬೆಳಿಗ್ಗೆ ಇದ್ರೆ ನಾಷ್ಟ ಊಟ ಎಲ್ಲ ನೋಡ್ಕೋತೀರಿ. ನಾನು ರಾತ್ರಿ ಹೊತ್ತು ಬರೋದು ಈಗ ಸದ್ಯಕ್ಕೆ ನಾನು ಇಲ್ಲೇ ತಂಕತೀನಿ ವ್ಯವಸಾಯ ಗಿವಸ ಎಲ್ಲ ಆದ್ಮೇಲೆ ಆಗ 3 ಹೊತ್ತು ಊಟ. ಈಗ ರಾತ್ರಿ ಹೊತ್ತು ಊಟ ಮಾತ್ರ ಸಾಕು. ಬೆಳಿಗ್ಗೆ ಹೊತ್ತು ನನ್ನ ಗಾಡಿಯಲ್ಲಿ ಕರೆದುಕೊಂಡು ಹೋಗ್ತೀನಿ. ನನಗೆ ನೋಡಪ್ಪ ನೀವು ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಈಗ ಹೇಳ್ತಿರೋದು ಹೆಂಗೆ ಗೊತ್ತಾ ಸುಬ್ಬಣ್ಣ, ಇವರು ನಾಟಕ ಶುರು ಮಾಡ್ಕೊಳ್ಳೋದಿಲ್ಲಪ್ಪ, ಬೆಳಿಗ್ಗೆ ಹೊತ್ತು ವ್ಯವಸಾಯ ಮಾಡ್ತಾರ ಅವರು. ಅದಕ್ಕೆಲ್ಲ ಕಣಪ್ಪ ಯಾಕೆ ಹೇಳ್ತಾ ಇವನು ಅಂದ್ರೆ ಕಮಲಕ್ಕನ ಹತ್ರ ಒಂದು ನೀನ್ ಕೊಟ್ಟಿದೀಯಲ್ಲ ಏನ ಅಕೌಂಟ್ ಪುಸ್ತಕ ಅದಂಗೆ ಐತೆ ನಿನ್ನ ಅಕೌಂಟ್ ಅಲ್ಲಿ ಇದೆಲ್ಲ ಬರ್ಕೊಳಕ್ ಶುರು ಮಾಡ್ಲಿ ಮಾಡವ. ಅಯ್ಯೋ ನಾನೇ ಅದಕ್ಕೆ ಕಮಲವ ನಾನೇನಾದ್ರು ಇಂತ ನಾಟಕದ ವಿಷಯಕ್ಕೆ ಬರ್ಕಬೇಡ ಅಂದಿದ್ದೇನೆ. ನಾನು ಯಾವತ್ತಾರ ಬರ್ಕೊಳಕ್ ಬರ್ಕೋತಾ ಇದೀನಿ ಕಣ. ನಾನು ಮುಂದೇನು ಅದೇಕವ್ವ ನಾಟಕ ಗಿಟ್ಕ ಅಂತ ಏನಾದ್ರು ವಿಷಯ ಬಂದ್ರೆ ನಾನು ಮೊದಲಿಗ ನಾ ದುಡ್ಡು ಕೊಡೋದ್ರಲ್ಲೇ ಆಗ್ಲಿ ಆಮೇಲೆ ಎಲ್ಲರನ್ನು ಸಂಘಟನೆ ಮಾಡ್ಬಿಟ್ಟು ಅವ್ರಿಗೆ ಪಾತ್ರಗಳು ಕೊಡಿಸಿ ನಾಟಕ ಮಾಡ್ಸೋದಕ್ಕೆ ನಾನೇ ಮುಂದೆ ಜವಾಬ್ದಾರಿ ತಗೊಳ್ಳಿ. ಈಗ ನಾಟಕ ಚೆನ್ನಾಗಿ ಬಂದ್ರಿ ಈಗ ಕೊರೋನಾ ಬಂದ್ಬಿಟ್ಟದಕ್ಕವ ಏನ್ ನಮ್ಗೆ ಇಲ್ಲ. ಈಗ ನೀವು ಹಾರ್ಮೋನಿಯಂ ಪೆಟ್ಟಿಗೆ ನುಡಿಸ್ತಿರಲ್ವೇ ನೀವು ಮಾಸ್ಕ್ ಹಾಕಬೇಕು ಆಮೇಲೆ ಆಡವನು ಹಾಕಬಿಟ್ರೆ ಮಟ್ಟ ಸರಿಯಾಗಿ ಸಿಕ್ಕಿಲ್ಲ. ಅದಕ್ಕೆ ಅವನಿಗೂ ಒಂಥರ ಇದಾಯ್ತಕ್ಕವ ಬಟ್ಟೆ ಬಾಯಿಗೆ ಹಾಕಬಿಟ್ಟು ಆಡಕ್ಕೆ ಅಂತಾರೆ. ನೋಡಪ್ಪ ನೀನು ಆಡೋ ಟೈಮ್ ಆಗಿ ಮಾಸ್ಕ್ ತೆಗೆದ್ಬಿಟ್ಟು ದೂರದಲ್ಲೇ ಆಡು. ಕೆಲಸ ಮುಗಿತಾ ಪಾತ್ರ ಮುಗಿತಾ ಮಾಸ್ಕ್ ಹಾಕೊಂಡು ಸುಮ್ನೆ ಕೂತ್ಕೊಳ್ಳಿ. ಈಗ ಕೆಲವು ಪಾತ್ರಗಳು ಇವ್ರು ಆಡದ್ರಲ್ಲ ದುರ್ಯೋಧನ ಇದಿರೋದೆಲ್ಲ ದುರ್ಯೋಧನ ನಗು ಇದೆಲ್ಲ ಮಾಡಿದ್ರಲ್ವ ಹುಸಿ ಬಂದವ ಅದು ಅದೇ ಅದಕ್ಕೆ ಆಡಿಗೆ ಶೋಭೆ ಕೊಡೋದು. ವ್ಯವಸಾಯದ ಬಗ್ಗೆ ನೀವು ಯಾವ್ದ್ರಲ್ಲಿ ಹಿಂದೆ ಬಿದ್ದಿದ್ರಿ? ನೀವು ತೋಟ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರಿ? ಈಗ ನಾನು ಏನಿದ್ರು ನಿಮ್ ನಾಟಕ ಬೆಳಿಗ್ಗೆ ತಕ್ಷಣ ಅಲ್ಲಿ ಜಮೀನ್ ತಗೊಳ್ತೀವಿ. ಈಗ ಕಳಪ್ನವ್ರೆ ನೀವೇನು ಇವತ್ತು ನಮ್ಮ ಊರಲ್ಲಿ ಇರೋರ ಅಥವಾ ನಿಮ್ಮ ಊರ್ಗೆ ವಾಪಸ್ ಹೋಗೋರ? ಇವತ್ತು ನಾನು ನೋಡ್ಕೊಂಡೆ ಈಗ ಕೊನೆ ಬಸ್ ಹೆಂಗ್ಸರು ಮನೆ ಮಕ್ಕಳಿಗೆಲ್ಲ ಹೇಳ್ಬಿಡ್ಬತ್ತೀನಿ ನಾಳೆಯಿಂದ ನಾನು ಇಲ್ಲೇ ಉಳ್ಕೊಳ್ಳಿ. ಈಗ ಕಮಲಕ್ಕ ಒಂದು ಟೀ ಮಡಗ್ಬಿಡತ್ಲಾಗಿ ಕಮಲವ್ವ ನಾನ್ ಇನ್ನೊಂದ್ ಹೇಳ್ಬೇಕು ಮುಖ್ಯವಾಗಿ ಒಂದ್ ಹೇಳ್ಬೇಕು. ರೈತರು ರೈತರಿಗಾಗಿ ಅಂತ ಮಾಡದಲ್ವ ಪ್ರೋಗ್ರಾಮ್ ಮಾಡದಲ್ವ ಏನ ಹೊಗಳ್ತಿದ್ದು ಜನ. ಅಯ್ಯೋ ನೀ ಮಾಡದಲ್ಲ ತಿಂಡಿ ಏನ ರಸಮು ಅದ ಕುಡಿದ್ಬಿಟ್ಟು ಅದ ಕುಡಿದ್ಬಿಟ್ಟು ಅದ್ ಯಾರ್ಯಾ ಮಾಡಿದವ್ರು ಅದ್ ಯಾರ್ಯಾ ಮಾಡಿದವ್ರು ಗಂಡಸ್ರು ಚೆನ್ನಾಗ್ ಮಾಡ್ಯಾರ ಊರ್ಲಿ ನಿಮ್ ಊರ್ಲಿ ಅಂತ ನಾನಂದೆ ಇಲ್ಲ ಕಪ್ಪ ಗಂಡಸ್ರೆಲ್ಲ ಮಾಡಿದ್ದು ಕಮಲವ ಅಂದ್ಬಿಟ್ಟು ಅವ್ರು ಚೆನ್ನಾಗ್ ಮಾಡ್ತಾರೆ ಅಂತಂದೆ ಅವ್ರ ಊರ್ಲು ಮಾಡಾರಂತೆ ಕಮಲಕ್ಕ ಅಲ್ಗೊಂಡ್ಬಿಡು ನೀನುವೆ ಆ ಮಹಿಳಾ ಸಂಘದವರು ಇದ್ ಸಹಾಯ ಮಾಡಾರಂತೆ, ಅವ್ರನ್ನೆಲ್ಲ ಹಾಕಬಿಟ್ಟು ನೀನು ಇದ್ ಮಾಡು ಅಲ್ಲೂ ಮಾಡುವಂತೆ. ಆಮೇಲೆ ನಿಮ್ ಯಜಮಾನರಿಗೆ ಕೊಂಡಾಡ್ಬಿಟ್ರು. ಹ್ಞೂ, ನಾನೇನ್ ಮಾಡ್ಬಿಟ್ಟಿ ಇವ್ರ ಯಜಮ ಇವ್ರು ಇವ್ರ ಹೆಂಡತಿನೇ ಮಾಡಿದ್ದು ಅಂತ ಅಂದ್ಬಿಟ್ಟಿಕವ ಹೊಂಟೋಗ್ಬಿಟ್ರು ನಿಮ್ ಯಜಮಾನ್ರ ಹತ್ರಕ್ಕೆ. ಏನ ಹೋಗ್ಬಿಟ್ಟು ಏನಪ್ಪ ಎಷ್ಟ್ ಚೆನ್ನಾಗ್ ಮಾಡಿದ್ರೆ ಯಾ ನಿಮ್ ಹೆಂಡತಿ, ಒಂದಿವ್ಸ ನಮ್ಗೆ ಹಿಂಗ್ ತೃಪ್ತಿ ಆಗೋಯ್ತಲ್ಲ ಮನೇಲಿ, ಮನೆ ಮನೇಲಿ ಡೈಲಿ ಹಿಂಗೆ ಎಷ್ಟ್ ಐಟಮ್ ಮಾಡ್ಕೊಡ್ಬೋದು ನಿಮ್ಗೆ ಅಂತ ಅಂದ್ರು. ಟೀ ತಗೋಬತ್ತಿಯಲ್ಲ ಮಾಮೂಲಿ ಹಂಗ ಹೆಂಗ್ ತಗೋಬತ್ತಿ, ಅರ್ಧ ಲೋಟ ಟೀನ ಅಷ್ಟೇ ತಕೊಂಬ, ದೊಡ್ಡ ಲೋಟಕ್ಕೆ ಅಕ್ಕ ತಗೋ ಬರ್ಬೇಡ ನೀರ್ ಕುಡಿಯಲ್ಲ ಹೊಡೆದಲ್ಲ ಕಂಡು. ಆಮೇಲೆ ಕೀರ್ ಮಿಕ್ಕಬಿಟ್ಟಿತ್ತಲ್ಲ, ಕೀರ್ ಇಲ್ಲ ಕಾಲೇ ಹೋಯ್ತು. ರಾಜಣ್ಣನೇ ಅರ್ಧ ಕುಡ್ಕೊಂಡಿರ್ತಾನ ನನ್ ಜೊತೆ ಎಷ್ಟೊಂದ್ ಕೆಲಸ ಮಾಡಿದ್ದ ನಾನು, ಅವನು ರಾತ್ರಿ ಬಿಸಿ ಮಾಡಿ ಬಂದವ್ರು ಬಂದ್ರಲ್ಲ ಮೂರ್ ಛತ್ರಿ ಮರ್ದ್ಬಿಟ್ಟು ಹೊಂಟೋಗ್ರ. ಯಾರು ಆ ಬಂದವ್ರ ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ ಈ ತಗ ಬೇಡ ಬೇಡ ನೀನ್ ಇಟ್ಟಿರೋವ ಕೊಟ್ಟಿರ್ತೀನಿ ಅವ್ರು ಬಂದ್ ಮತ್ತೆ ಕೇಳ್ಬೋದು ಕಣ. ಈಗ ಕಾಳಪ್ಪರು ಮುಂದೇನು ನೀನ್ ಛತ್ರಿ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ, ಅವ್ರು ಈಗ ತಾನೇ ಕರ್ಕೊಂಡ್ಬಂದವ್ರೆ ಮರ್ತ್ ಬಿಟ್ಟು ಕಾರ್ಯಕ್ರಮ ಮಾಡಿದ್ದು ನಿಮ್ಗೆ ತಗೊಂಡೋದ್ರೆ ನೀವು ನಂಬಕಾಯ್ತದ. ಕಾರ್ಯಕ್ರಮ ಮುಗಿತಲ್ಲ ಕಳಪ್ಪನವ್ರೆ, ಅವರು ಬಹಳ ಸಂತೋಷ ಪಡ್ಕೋಬಿಟ್ಟು ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಪಾಪ ಕತ್ಲೆ ಆಯ್ತು ಬತ್ತೀವಿ ಅಂದ್ಬಿಟ್ಟು ಹೊಂಟ್ಬಿಟ್ರ ಚೇತ್ಲಿ. ಅದು ಅವತ್ ಮಳೆ ಇಲ್ವೇ ಇಲ್ಲ ಮಳೆ, ಚೇತ್ರಿ ಮರ್ತು ಬಿಟ್ಟವ್ರೆ. ಅಷ್ಟೊತ್ತಿಗೆ ಇದ್ರಲ್ಲಿ ಶನಿದೇವರು ಕಥೆಲಿ ಆ ಕೈ ಕಾಲುಗಳನ್ನು ಅವರ ಅಪ್ಪಂದು ಕೈ ಕಾಲುಗಳಲ್ಲಿ ಅದೊಂದು ಹೇಳಿ ಮತ್ತೆ ಆಡ ಯಾವ್ದೊಂದು ಬಾ ಕೇಳಿಸ್ಕೋ ಬಾ ನೀವು ಕಮಲವ. ನೀನು ಶನಿದೇವ್ರ ಕಥೆಲಿ ರಾಜವಿಕ್ರಮ ಅದ್ರಲ್ಲಿ ಬತ್ತದೆ ಇದು, ತಂದೆಯ ಕೈ ಕಾಲುಗಳನ್ನು ಕತ್ತರಿಸಿದೆ ದೇವ ಅಂದ್ಬಿಟ್ಟು ಅದ ಚೆನ್ನಾಗಿ ಆಡ್ತಾರೆ. ಸಹಿಸಲ ರೇ ಬದುಕಲಿ ಪ್ರಭುವೇ ಪರಮಾತ್ಮ ತಳಲ ರೇ ಸಹಿಸಲ ರೇ ಹೇಗೆ ಸಹಿಸಲೇ ಪ್ರಭುವೇ ನಿನ್ನ ಮಹಿಮೆಯ ತಿಳಿಯದೇನಾ ಪಾಪಿಯಾದೇನೋ, ನಿನ್ನ ಮಹಿಮೆಯ ತಿಳಿಯದೇನಾ ಪಾಪಿಯಾದೇನೋ, ನಿನ್ನ ಜರಿದು ನಾನು ಇಂದು ಮೋಸವೋದೇನೋ. ಓ ಪರಮಾತ್ಮ ನಿನ್ನ ಜರಿದು ನಾನು ಇಂದು ಮೋಸವೋದೇನೋ. ತಳಲಾರೆ ಸಹಿಸಲಾರೆ ಹೇಗೆ ಸಹಿಸಲೇ ಪ್ರಭುವೇ. ಪರಮಾತ್ಮ ನಾನಿಂಥ ವಾಕ್ಯದಲ್ಲಿ ಬದುಕುವುದು ಯಾವ ರೀತಿ ಪರಮಾತ್ಮ? ಶನೇಶ್ವರ ಶನೇಶ್ವರ ನಿನ್ನ ಜರಿದು ನಾನು ಎಂದು ಪಾಪಿಯಾದೆನೋ, ನನ್ನ ಶಾಪವ ನಿನ್ನ ಪದಕ್ಕೆ ಅರ್ಪಿಸಿಕೋ ಸ್ವಾಮಿಯೇ. ತಳಲಾರೆ ಸಹಿಸಲಾರೆ ಹೇಗೆ ಬದುಕಲೇ ಪ್ರಭುವೇ. ಮಡದಿ ಮಕ್ಕಳ ರಾಜ್ಯ ಕೋಸವ ಹೇಗೆ ನೋಡಲಿ ದೇವಾ ಶನಿದೇವಾ, ಮಡದಿ ಮಕ್ಕಳ ನನ್ನ ರಾಜ್ಯವ ಹೇಗೆ ನೋಡಲಿ, ಮಂಡ ಕೈಯಲ್ಲಿ ನಿನ್ನ ಕರವೇ ಬಂದು ನೋಡೆಯ, ಮಂಡ ಕೈಯಲ್ಲಿ ನಿನ್ನ ಕರವೇ ಬಂದು ನೋಡೆಯ. ತಳಲಾರೆ ಸಹಿಸಲಾರೆ ಹೇಗೆ ಬದುಕಲೇ ಪ್ರಭುವೇ. ಪರಮಾತ್ಮ ನಿನ್ನ ಮಹಿಮೆಯ ತಿಳಿಯದೆ ನಾ ಇಂದು ಜರಿದೆನೋ, ನಿನ್ನ ಮಹಿಮೆಯ ತಿಳಿಯದೆ ನಾ ಇಂದು ಜರಿದೆನೋ, ಜರಿದ ಪಾಪಕ್ಕೆ ಇಂದು ನಾನು ಮೋಸವೋದೆನೋ. ತಳಲಾರೆ ಸಹಿಸಲಾರೆ ಹೇಗೆ ಬದುಕಲೇ ಪ್ರಭುವೇ. ಪರಮಾತ್ಮ ಎಲ್ಲಿರುವೆ ಪರಮಾತ್ಮ? ಈ ನನ್ನ ಮಂಡ ಕೈಗಳನ್ನು ಜೋಡಿಸಿ ನಿನ್ನನ್ನು ಕರೆಯುತ್ತಿರುವನು. ಈ ನನ್ನ ಪಾಪದ ಕೊಡವನ್ನು ಸೇರಿಸಿ ನನಗೆ ಅನುಗ್ರಹಿಸು ದೇವ, ಅನುಗ್ರಹಿಸು. ಇದ್ಯಾಕವ್ವಾ ಕಮಲವ್ವಾ ಕಣ್ಣ ಬಂದ್ಬಿಡ್ತು? ಅಯ್ಯೋ ಹಂಗ ಅದಕ್ಕವ್ವ, ಅಯ್ಯೋ ನಾನು ಒಂದ್ ದಿವಸ ನಿನ್ ಹೇಳ್ಕೋಬಾರ್ದು. ನಾನು ಶನಿದೇವ್ರ ವಿಷಯದಲ್ಲಿ ನಾವು ತಮಾಷೆ ಮಾಡದಲ್ಲಕ್ಕವ್ವ, ಬಹಳ ಶಿಸ್ತು. ಏನು ಕಾಳಕ್ಮೂರ ಅದ್ರಿಂದ ಗುಳ ಅಂತ ಹತ್ ಬಿಟ್ಟಿವ್ನಿ ನಾನು. ಅವ್ರ ಅಪ್ಪನ ಕೈ ಕಾಲನೆ ಕಟ್ ಮಾಡ್ಬಿಡ ಕೆಲವು ಅವೆಲ್ಲ ನೆನೆಸ್ಕೊಂಡ್ರಿ ಏನವ. ಏನೇ ಆದ್ರೂ ಕಾಳಪ್ಪನವ್ರೆ, ನಿಮ್ ದರ್ಶನ ಆಗಿದ್ದು, ನಿಮ್ ಮಾತು ಎಷ್ಟ್ ಚೆನ್ನಾಗದೆ ನಿಜ. ಹಾಡುಗಳಂತೂ ಬಿಡಿ, ನಾನೇ ಊರಿಗೆ ಬಂದದ್ದು ಬುದ್ಧಿ ನನ್ನ ಪುಣ್ಯ ಅಂತ ಹೇಳುದು. ನಾನು ಬಹಳ ಸಣ್ಣ ಮಾಡ್ಕೋತಾ ಇದ್ದೀನಿ, ಇದು ಬಹಳ ಆದಿಂದಲೇ ನಿಮ್ ಊರಲ್ಲಿ ಕತೆ ಆಡಿಸ್ಬೇಕು ಅಂತ ನಾನಿವತ್ತು ಬಂದೆ. ಯಾರೋ ಹೇಳಿದ್ರು ಹಿಂಗೆ ಬಹಳ ಚೆನ್ನಾಗಿ ಕಲಾವಿದ್ರು ಅವರೇ ಊರಲ್ಲಿ ಊರಲ್ಲಿ ಅಂತ ಹೇಳಿದ್ರು ಬಂದೆ ಬುದ್ಧಿ. ಈಗ ನಿಮ್ ನೋಡ್ತಾ ನೋಡ್ತಾ ನೋಡ್ತಾ ಒಳ್ಳೆ ನಾಟಕನೇ ಹಾಕ್ತೀನಿ ಬುದ್ಧಿ. ನನ್ನ ಹೆಸರು ಹೇಳಿದ್ರ ಕಳಪ್ಪವ್ರೆ ಹೇಳಿದ್ರು ಹೇಳದ್ರಕ್ಕಪ್ಪ, ನಿನ್ನ ಹೆಸರು ಹೇಳಿದ್ರು ನಿಂದು ಹೇಳಿರ್ತಾರ ಕಣ್ ಸುಮ್ ಹೇಳಿದ್ರು. ನಿಮ್ಮ ಹೆಸರು ಬಹಳ ಆಗಾದ್ರು, ನಿಮ್ಮ ಹೆಸರು ನಾನು ಜ್ಞಾಪಕದಲ್ಲಿ ಮಡಿಕೊಂಡೆ. ಆಗ ನಾನು ಬಂದೆ ಹೆಂಗೋ ಒಳ್ಳೆ ಗ್ರಾಮಕ್ಕೆ ಸೇರಿದ್ದೀನಿ ಬುದ್ಧಿ, ಆಡಿಸ್ಕೊಡ್ತೀನಿ ನಿಮ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಅದ್ರ ಬಗ್ಗೆ ನೀವು ಎರಡು ಮಾತು ಇಲ್ವೇ ಇಲ್ಲ, ಅದ್ರ ಜವಾಬ್ದಾರಿ ನಂದು. ಒಂದು ಹೇಳ್ತಾರೆ ನಮ್ಮ ಶಾಲಿನಲ್ಲಿ ಹೇಳ್ತೋ ಮಕ್ಕಳಿಗೆ, ಗುರುವಿಗೆ ಗುಲಾಮನಾಗುವ ತನಕ ಸಿಗಲದಣ್ಣ ಮುಗುತಿ, ದೊರಕದಣ್ಣ ಮುಗುತಿ. ಪುರಂದರದಾಸರದು ದೇವರ ನಾಮ. ನಾನು ಈಗ ಆಯ್ತು ಬಿಡಿ, ನಾಟಕ ಆಡ್ಬಿಡವ ಕಮಲಕ್ಕ, ಹೊಸಿ ಕೊಟ್ಬಿಡವ, ನಾನು ಹೋಗ್ಬೇಕು. ಮರಿಬೇಡ, ಅದು ಇರ್ಲಪ್ಪ, ಕೊಟ್ಬಿಟ್ಟಪ್ಪ ಅಂದ್ರೆ ಕಾಳಪ್ಪನ ಬೇರೆ ತಿಳ್ಕೊಬಿಟ್ರು, ಇದು ಕಷಾಯ ಮಾಡ್ತಾರೆ. ಕಷಾಯ ಕಷಾಯ, ಅಯ್ಯೋ ಓ ಬುದ್ಧಿ ಬುದ್ಧಿ. ಇವ್ರ ಮೊದ್ಲೇ ನಾಟಕದ ಮೇಷ್ಟ್ರ ಅಲ್ವಾ, ಹೊಸಿ ಜೀರಿಗೆನು ಮೆಣಸು ಜೋರಾಗಿ ಹಾಕವ, ಶುಂಠಿನೂ ಹಾಕವ. ನೋಡ ಅವ್ರೆ ಕೇಳ್ತಾವ್ರೆ, ಸಕುನಿ ಮಾಡ್ಬೇಕು ಅಂತವನಲ್ಲ ಅವ್ನಿಗೆ, ಹೊಸಿ ಕಾಳು ಮೆಣಸು ಜಾಸ್ತಿ ಹಾಕು. ನನಗೆ ಇರ್ಲಿ ಅಂತ ನನಗ ಆ ಪಾತ್ರಕ್ಕೆ ಏನು ಬೇಕಾಗಲ್ಲ. ಹೋಗು ಜಾಸ್ತಿ ಹಾಕು, ಲೋಟ ಅರ್ಧ ಲೋಟ ಅಷ್ಟೇ ಕೊಡು, ಜಾಸ್ತಿ ತಕೊಂಬರಕ್ ಹೋಗ್ಬೇಡ. ಒಂದ್ ಲೋಟ ಶಂಕರನಿಗೆ ಅರ್ಧ ಲೋಟ ಏನೋ ಮಾಡವ. ಇನ್ನೇನ್ ಮಾಡ, ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಆಗಸ್ಟ್ 30 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲದ ಉತ್ಪಾದನೆ ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಬೆಲ್ಲದ ಪಾರ್ಕ್ನ ಮುಖ್ಯಸ್ಥರಾದ ಡಾ ಕೆವಿ ಕೇಶವಯ್ಯ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಎರಡನೆಯ ಭಾಗ ಆಗಸ್ಟ್ 31 ಮಂಗಳವಾರ. ಗ್ಲೂಕೋಸ್ ಅಂಶ ಕಡಿಮೆ ಇರಬೇಕು, ಗರಿಷ್ಠ ಮಟ್ಟ ಅಂತಂದ್ರೆ ಎಷ್ಟು, 80-82% ವರೆಗೂ ಹೋದ್ರು ಅಂದ್ರೆ ಈ ಒಂದು ಕಬ್ಬಿನ ಹಾಲ್ನಲ್ಲಿ ಇರತಕ್ಕಂತ ಒಂದು ಏನು ಇದಿದೆ ಸುಕ್ರೋಸ್ ಅಂಶ, ಅದು ಅಷ್ಟರ ಮಟ್ಟಿಗೆ ಬ್ರಿಕ್ಸ್ ಅಂತ ಹೇಳ್ತೀವಿ ನಾವು, ಬ್ರಿಕ್ಸ್ ಅಥವಾ ಸುಕ್ರೋಸ್ ಕಂಟೆಂಟ್ ನಾವು ಇದರಲ್ಲಿ ಪೋಲಾರಿಮೀಟರ್ ರೀಡಿಂಗ್ ಅಲ್ಲಿ ನೋಡ್ತೀವಿ. ಆ ರೀಡಿಂಗ್ ನೋಡಿದಾಗ 80-82 ಬಂದ್ರೆ ಒಳ್ಳೇದು ಪೋಲಾರಿಮೀಟರ್ ರೀಡಿಂಗ್, ಅವಾಗ ನಮಗೆ ಗರಿಷ್ಠ ಮಟ್ಟದಲ್ಲಿ ಸಕ್ಕರೆ ಅಂಶ ಇದೆ ಅಂತ ನಾವು ತಿಳ್ಕೋಬಹುದು. ಸೆಪ್ಟೆಂಬರ್ 1 ಬುಧವಾರ ಕೋಳಿ ಸಾಕಣೆ ಹಾಗೂ ಸಮಗ್ರ ಕೃಷಿಯ ಅನುಭವ ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಹುರಳಿ ಕಾಮನಹಳ್ಳಿ ಹಂತದಲ್ಲಿ ಕೃಷಿಯಲ್ಲಿ ನಿರತರಾಗಿರುವ ಎನ್ ಭಾಸ್ಕರ್ ಹಾಗೂ ಎನ್ ಜನಾರ್ದನ್ ಅವರೊಂದಿಗೆ ಮಾತುಕತೆ. ಓನರ್ ಇರಬೇಕು ಮೇನ್ ಆಗಿ ಫಾರ್ಮ್ ಅಲ್ಲಿ, ಲೇಬರ್ ಮಾಡೋದ್ರ ಜೊತೆಲೆ ಓನರ್ ಇದ್ದು ಮೇಂಟೆನೆನ್ಸ್ ಬರ್ಡ್ಸ್ ನ ಆಕ್ಟಿವಿಟೀಸ್ ಹೆಂಗಿದೆ ಅದನ್ನೆಲ್ಲ 1-2 hours ಒಂದ್ಸರಿ ಅದನ್ನ ಹೋಗಿ ನೋಡಿ ಅಬ್ಸರ್ವ್ ಮಾಡಬೇಕು. ವಾಟರ್ ಲೆವೆಲ್ ಎಷ್ಟಿದೆ, ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅವೆಲ್ಲ ನೋಡಬೇಕು. ಸೆಪ್ಟೆಂಬರ್ 2 ಗುರುವಾರ ಅಜೋಲಾ ಗೊಬ್ಬರದ ತಯಾರಿಕೆ ಹಾಗೂ ಬಳಕೆಯನ್ನು ತಿಳಿಸಿಕೊಡಲಿದ್ದಾರೆ ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೇಶ್. ಕೆಲವು ನೀರು ಸಂಗ್ರಹಣಾ ರಚನೆಗಳಿರ್ತವೆ, ಅಂದರೆ ಒಂಡುಗಳಿರ್ತವೆ ಜಮೀನಿನಲ್ಲಿ, ಅಂದರೆ ಖಾಲಿ ನೀರು ನಿಂತ್ಕೊಂಡಿರ್ತವೆ. ಅಂತಹ ಇದಕ್ಕೆ ತಗೊಂಡಾಗ ಒಂದು ಕೆಜಿಯಷ್ಟು ಅಜೋಲನ ಬಿಟ್ಬಿಡ್ತಾರೆ, ಅದು 1-2 ತಿಂಗಳಲ್ಲಿ ಮಲ್ಟಿಪ್ಲೈ ಆಗಿರ್ತದೆ. ಅದನ್ನು ಏನು ಮಾಡ್ತಾರೆ, ಎಲ್ಲ ಒಟ್ಟುಗೂಡಿಸ್ಕೊಂಡು ಒಂದು ಟ್ರ್ಯಾಕ್ಟರ್ನಲ್ಲಿ ತಗೊಂಬಂದು ಜಮೀನಿಗೆ ಹಾಕಿ ವ್ಯವಸಾಯವನ್ನು ಮಾಡ್ತಾರೆ. ಸೆಪ್ಟೆಂಬರ್ 3 ಶುಕ್ರವಾರ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಬಿದರಕಟ್ಟೆಯ ಕೃಷಿಕ ಬಿವಿ ರಾಜೇಗೌಡ. ಮಳೆ ಬಿದ್ದರೆ ಆಶ್ರಯ, ಮಳೆ ಇಲ್ಲ ಅಂದರೆ ಏನೂ ಇಲ್ಲ. ನಾವೇನಾರ ಭತ್ತ ಬೆಳಿಬೇಕು ಅಂದರೆ ಪಕ್ಕದಲ್ಲಿ ಒಂದು 5 kilometer ಚಾನಲ್ ಇತ್ತು, ಅಲ್ಲಿ ಹೋಗಿ ಜಮೀನಲ್ಲಿ ತೆಗೆದು ಭತ್ತ ಮಾಡಬೇಕಾಯ್ತು. ನಮ್ಮಲ್ಲಿ ಭತ್ತನೇ ಬೆಳೆಯಕ್ಕೆ ಭೂಮಿ ಇರಲಿಲ್ಲ. ಮಳೆ ಆಧಾರಿತದಲ್ಲಿ ಹುರುಳಿ ರಾಗಿ ಇಷ್ಟೇ. ಸೆಪ್ಟೆಂಬರ್ 4 ಶನಿವಾರ ಕೃಷಿಯ ಅನುಭವ ಕುರಿತು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಮಾಣಿಕ್ಯನಹಳ್ಳಿಯ ಕೃಷಿಕ ಹಾಗೂ ರಂಗ ಕಲಾವಿದ ಬಿ ಕಾಳಪ್ಪ ಅವರೊಂದಿಗೆ ಸಂದರ್ಶನ. ಒಂದು ಇಲಾಖೆ ತಗೊಂಡಿದ್ದೆ ಪ್ರೀತಿಯಾಗಿ, ಡ್ರಾಮಾದ ನನ್ನ ಶಿಷ್ಯರು ಕಲಿಸಿದ್ರು, ಪೌರಾಣಿಕ ಡ್ರಾಮಾ ಕಲಿಸಿದ್ನಲ್ಲ ಆ ಶಿಷ್ಯರು ಒಂದು ಇಲಾಖೆ ಕೊಟ್ಟರು, ಗುರುಗಳೇ ಇದನ್ನು ಸಾಕೊಂಡಿದ್ದ ಹೆಸರಾಗಿ ಅಂತ ಹೇಳಿದ್ರು. ಸೆಪ್ಟೆಂಬರ್ 5 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ ಜೊತೆಗೆ ನೀನ್ ಹೇಳಿದಂಗೆ ಊಟ ಉಪಚಾರ ಇದ್ದೇ ಇರ್ತದೆ, ಅದು ಬುಡಪ್ಪ ಇರ್ತದೆ, ವಿಶ್ವಾಸದಿಂದ ಇರ್ತದೆ. ರೈತರು ಅನ್ನದಾತರಲ್ವಾ ಸುಬ್ಬಣ್ಣ, ನೀನು ನಿನ್ನ ಸೇರಿಸ್ಕೊಂಡು ಕಪ್ಪ ಹೇಳ್ತಿರೋದು ನಾನು ಯಾವತ್ತಾರ ಇಲ್ಲ ಅಂದಿದ್ಯ ನೀನು. ತಡಿ ವಿಷಯಕ್ಕೆ ಬರ್ತೀನಿ ಅಷ್ಟಯ್ಯ ನಿಂದು ಅಷ್ಟೇ, ಇನ್ನ ಅದೇ ಕನ್ನು ಹೇಳು, ನಿನ್ ಹೇಳು ಆಮೇಲೆ ಹೇಳ್ತೀನಿ ನಾನು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ನುವಾಲ್ಗಿ ತ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ನಮಸ್ಕಾರ ರೈತ ಬಂಧುಗಳೇ, ನನ್ನ ಹೆಸರು ಆನಂದ ನಾಯ್ಕರಳ್ಳಿ, ಹಾಸನ ತಾಲೂಕು ಹಾಸನ ಜಿಲ್ಲೆ. ಈ ನೂವಲ್ಗೆ ಒಂದು ಆರ್ಗ್ಯಾನಿಕ್ ಆಗಿ ನನಗೆ ಪರಿಚಯ ಮಾಡಿಕೊಟ್ಟಿದ್ದು, ನಾನು ಹಿಂಗೆ ರೇಡಿಯೋ ಹೇಳ್ತಾ ಇರ್ಬೇಕಾದ್ರೆ ಈಗ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅದರ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡೆ. ತಿಳ್ಕೊಂಡ ತಕ್ಷಣ ನಾನು ಅದನ್ನ ತಗೊಂಡು ಫಸ್ಟ್ ಹಾಕಿದ್ದು ನಾನು ಶುಂಠಿಗೆ. ಶುಂಠಿಗೆ ಯಾವ ತರ ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ಎಲ್ಲ ಅವರು ಪ್ರಾಥಮಿಕ ಹಂತದಿಂದನೇ ನನಗೆ ತಿಳಿಸ್ಕೊಟ್ರು. ಮೊದಲು ಶುಂಠಿಯ ಒಂದು ಮೂರಲ್ಲೇ ನಾಲ್ಕೆಲೆ ಬಂದ ತಕ್ಷಣ ಸ್ಪ್ರೇ ಮಾಡಕ್ ಶುರು ಮಾಡಿದೆ. ಶುರು ಮಾಡಿದ್ಮೇಲೆ ಒಂದು 15 ದಿವಸ ಆದ್ಮೇಲೆ ಅದ್ರದ್ದು ಏನು ಎತ್ತ ಅಂತ ಗೊತ್ತಾಯ್ತು. ಹೇಗೆ ಅಂದ್ರೆ ಅದ ಎಲೆ ಎಲ್ಲ ಹಸ್ರಾಗಿತ್ತು, ಕ್ಲೀನ್ ಆಗಿ ಫುಲ್ ಹಸ್ರು ಬರುತ್ತೆ. ಆಮೇಲೆ ಬೆಳೀತಾ ಬೆಳೀತಾ ಅದು ಸ್ವಲ್ಪ ಈ ಗೆಡ್ಡೆಗೆ ಅಂದ್ರೆ ಕಂದು ಬರುತ್ತಲ್ಲ ಶುಂಠಿ ಕಂದುಗಳು, ಅವು ಸುಮಾರು ಮಾಮೂಲಿ ಬರೋದಕ್ಕಿಂತ ಅದ್ರದ್ದು ದುಪ್ಪಟ್ಟಾಗುವಷ್ಟು ಬಂತು. ಒಳ್ಳೆ ಇಳುವರಿ ಬಂತು ಆ ವರ್ಷ ನನಗೆ. ಸುಮಾರು 5 ಚೀಲ ಶುಂಠಿ ಹಾಕಿ ನನಗೆ 160 ಚೀಲ ಶುಂಠಿ ಆಯ್ತು. ಅದೇ ಮೊನ್ನೆ ವರ್ಷ ನಾನು ಅಷ್ಟು ತಗೊಂಡಿದ್ದು. ಜೋಳಕ್ಕೆ ಹಾಕೋಣ ನೋಡೋಣ ಪ್ರಯತ್ನ ಮಾಡೋಣ ಅಂತ ಮಾಡಿದೆ. ಜೋಳದಲ್ಲೂ ಚೆನ್ನಾಗಿ ಬಂತು. 4 ಎಕರೆ ಜೋಳ ಹಾಕಿದ್ದೆ. 4 ಎಕರೆಯಿಂದ ಒಂದು 160 ಕ್ವಿಂಟಲ್ ಜೋಳ ಆಯ್ತು. ಜೋಳನೂ ಅಷ್ಟೇ ಬೆಸ್ಟ್ ಪುಷ್ಟವಾಗಿತ್ತು, ಕಾಂಡ ಎಲ್ಲ, ಆಮೇಲೆ ಎಲೆನೂ ಅಷ್ಟೇ ತುಂಬಾ ಅಗಲಾಗಿ ಮತ್ತೆ ಬರುತ್ತೆ. ಮತ್ತೆ ಇನ್ನ ಹತ್ರ ಆದ್ರೆ ರೆಗ್ಯುಲರ್ ಆಗಿ ಈ ಕೆಮಿಕಲ್ ಗೊಬ್ಬರ ಜೊತೆ ಆರ್ಗ್ಯಾನಿಕ್ ಗೊಬ್ಬರ ಮಿಕ್ಸ್ ಮಾಡಬಾರ್ದು. ಅದೊಂದು ಆದ್ಮೇಲೆ ನೆಕ್ಸ್ಟ್ ನಾನು ಭತ್ತ ಯೂಸ್ ಮಾಡಿದೆ, ಚೆನ್ನಾಗಿ ಬೆಳೆ ಬಂತು. 5 ಎಕರೆಗೆ ನಾನು ಸ್ಪ್ರೇ ಮಾಡಿದ್ದೆ, 5 ಎಕರೆಗೆ ಆ ವರ್ಷದಿಗೆ 140 ಕ್ವಿಂಟಲ್ ಇಳುವರಿ ಬಿಟ್ಟು. ಹಾಸನದಲ್ಲಿ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅವರಿಗೆ ಬೀಜ ಉತ್ಪಾದನೆಗೆ ನಾನು ಕೊಡ್ತೀನಿ. ಅವತ್ತಿಂದ ಇವತ್ತವರೆಗೂ ಅಲ್ಲಿಗೆ ಕೊಡ್ತಾ ಇದ್ದೀನಿ, ಇವತ್ತವರೆಗೂ ಅದನ್ನೇ ಯೂಸ್ ಮಾಡ್ತೀನಿ. ನ್ಯೂವೆಲ್ಗೆ ಸಿಂಪರಣೆ ಮಾಡೋದು ಯಾವ ತರ ಅಂತ ಅಂದ್ರೆ, 1 ml ನ್ಯೂವೆಲ್ಗೆನ 1 ಲೀಟರ್ಗೆ ಹಾಕೊಂಡು ಯೂಸ್ ಮಾಡೋದು. ಯೂಸ್ ಮಾಡಿದ್ರೆ ಪರವಾಗಿಲ್ಲ ಅಂದ್ರೆ, ಪ್ರತಿ 20 ದಿನಕ್ಕೊಂದ್ಸಲಿ ಸ್ಪ್ರೇ ಮಾಡಿದ್ರೆ ತುಂಬಾ ಪರಿಣಾಮಕಾರಿಯಾಗಿ ಅದ್ರದ್ದು ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಏನಾರು ಬೇಕಂತ ಅಂದ್ರೆ, ನನ್ನ ಮೊಬೈಲ್ ಸಂಖ್ಯೆ 9782829611 9782829611. ನಮಸ್ಕಾರ. ಬಳಸಿ ಬಳಸಿ ನೋವಾಗಿ ಸಾವಣ್ಣವನ್ನ ಕಾಣಿರಿ ಹೆಚ್ಚಿನ ಇಳುವರಿಯನ್ನ ದೂರವಿಡಿರೋಣ.